ನೂರು ಕಾರ್ಯಕ್ರಮ ಹತ್ರ ಮಾಡ್ತಾ ಇದ್ದಾರೆ. ಒಂದು ಪಾರ್ಟ್ನರ್ಶಿಪ್ ನೊಳಗೆ ಬಹಳ ಅದ್ಭುತವಾಗಿ ಆಯುರ್ವೇದವನ್ನು ಜನಪ್ರಿಯ ಮಾಡಿದ್ದಾರೆ. ಆಕಾಶವಾಣಿ ಒಂದು ವಾಹಕವಾಗಿ ಹೆಗ್ಗೇರಿ ಆಯುರ್ವೇದ ಮಹಾವಿದ್ಯಾಲಯದ ಡಾಕ್ಟರ್ ಪ್ರಶಾಂತ್ ಹಾಗೂ ಅವರ ತಂಡದವರ ಜೊತೆಗೆ ಇದೆ. ಇದು ನಮ್ಗೆ ಬಹಳ ಅಭಿಮಾನದ ಸಂಗತಿ. ಇವತ್ತು ನಮ್ಮ ಜೊತೆಗೆ ಅಲ್ಲಿ ಪಂಚಕರ್ಮ ವಿಭಾಗದ ಸಹ ಪ್ರಾಧ್ಯಾಪಕಿಯಾಗಿರುವಂತಹ ಡಾಕ್ಟರ್ ಸ್ಮಿತಾ ಕಣ್ವಿಯವರಿದ್ದಾರೆ. ಅವರ ಮೂಲಕ ಈ ಪಂಚಕರ್ಮ ಚಿಕಿತ್ಸೆ ಅಂದ್ರೇನು, ಹೇಗೆ ಒಂದು ನೋವು ನಿವಾರಕ ಔಷಧಿ ಕ್ರಮವಾಗಿ ಪಂಚಕರ್ಮ ನಮಗೆ ಸಹಕಾರಿ ಆಗ್ತದೆ ಅನ್ನೋದು ಈ ಕುರಿತಂತೆ ಕೂಡ ನಾವು ಮಾಹಿತಿ ಮಾಡಿಕೊಂಡಂತ. ನಮಸ್ಕಾರ ಡಾಕ್ಟರ್ ಸ್ಮಿತಾ ಅವರೇ. ನಮಸ್ಕಾರ ಸರ್. ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಡಾಕ್ಟರ್ ಸ್ಮಿತಾ ಅವರೇ. ಪಂಚಕರ್ಮ ಏನಿದು, ಆಯುರ್ವೇದೊಳಗೆ ಪಂಚಕರ್ಮ ಅಂದ್ರೆ ಬಹಳ ಬಹಳ ಬೆಲೆ ಇದೆ. ಹೌದು ಸರ್. ಈ ಜನ ಹೆಂಗ್ ಆಯುರ್ವೇದ ಅಂತ ಹೆಂಗ್ ಗುರುತಿಸ್ತಾರ ಅಂದ್ರೆ ಪಂಚಕರ್ಮ ಮೂಲಕನೇ ಗುರುತಿಸ್ತಾರೆ. ಈಗ ಜನರಿಗೆ ಗೊತ್ತಿರೋ ಪ್ರಕಾರ ಪಂಚಕರ್ಮ ಅಂದ್ರೆ ಬೇರೆ ಮಸಾಜ್ ಮಾಡ್ಕೊಳ್ಳೋದಲ್ಲ ಅಥವಾ ಎಣ್ಣೆ ಹಾಕಿ ತಲೆ ಮೇಲೆ ಎಣ್ಣೆ ಬಿಡೋದಲ್ಲ, ಅದ್ರ ತುಂಬಾ ವಿಸ್ತಾರವಾಗಿತ್ತು ಪಂಚಕರ್ಮ ಅಂತ. ಅದ್ರಾಗ ನೋವು ಹೆಂಗ್ ಮ್ಯಾನೇಜ್ ಮಾಡ್ಕೋಬೇಕು ಅಂತಂದ್ರೆ, ಇನ್ನು ಮೊದ್ಲು ಹೆಂಗಿರ್ತಿತ್ತು ನೋವುಗಳಂದ್ರೆ ಬೇರೆ ವಯಸ್ಸಾದವ್ರಿಗೆ ಅಷ್ಟೇ ಬರ್ತೈತಿ ಅನ್ಕೋತಿದ್ವಿ ನಾವು. ಈಗ ವಯಸ್ಕರಲ್ಲಿನೂ ಬಂದ್ಬಿಟ್ಟೈತಿ. ಯಾಕಂದ್ರೆ ನಮ್ಮ ನಿತ್ಯದ ಆಹಾರ ಇರ್ಬೋದು, ನಮ್ಮ ಚಟುವಟಿಕೆಗಳಿರ್ಬೋದು, ನಮ್ಮ ಡೈಲಿ ಆಕ್ಟಿವಿಟೀಸ್, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ಈ ನೋವುಗಳು ಒಂದು 16 ವರ್ಷದ ಹುಡುಗನಿಂದ ಹಿಡಿದು 60 ವರ್ಷದ ವೃದ್ಧರಲ್ಲೂ ಕಾಣಿಸ್ತೈತಿ. ಸೊ ಹೆಂಗ್ ಮೇಂಟೈನ್ ಮಾಡ್ಕೋಬೇಕು ನಾವು ಅದನ್ನ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಆಯುರ್ವೇದಾಗ ಹೇಳ್ಬಿಟ್ಟಾರೆ ಅವರಾಗ್ಲೇ, ನಿಮ್ಮ ಆಹಾರ ಪದ್ಧತಿಯೇ ನಿಮ್ಮ ಮೊದಲ ಔಷಧಿ. ನಿಮ್ದು ಊಟದಿಂದ ಹಿಡಿದು ನಿಮ್ ನಿದ್ದೆ ಮಲಮೂತ್ರ ವಿಸರ್ಜನೆ ಎಲ್ಲಾನು ನೀವು ಸರಿ ಮಾಡ್ಕೊಳ್ಳೇಬೇಕು. ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಕುಂತಲ್ಲಿ ಕುತ್ಕೊಳ್ಳೋದು, ಅವರು ಕುತ್ಕೊಳ್ಳೋ ಶೈಲಿ, ಕುತ್ಕೊಳ್ಳೋ ಭಂಗಿ, ಮಲಗೋ ಭಂಗಿ ಎಲ್ಲ ಚೇಂಜ್ ಆಗ್ಬಿಟ್ಟವು. ದೇ ಆರ್ ಅವೇ ಮೊದ್ಲು ನೋವುಗಳಿಗೆ ಮೂಲ ಕಾರಣ. ನಂತರ ಬರೋದು ನಮ್ಮ ಆಹಾರದಲ್ಲಿ ವ್ಯತ್ಯಾಸ ಆಗಿ ದೇಹದಲ್ಲಿ ಏನೋ ವಿಟಮಿನ್ ಕೊರತೆ ಆಗಿರ್ಬೋದು, ಕ್ಯಾಲ್ಸಿಯಂ ಕೊರತೆ ಆಗಿರೋದು, ಇವುಗಳ ಮೂಲಕ ನೋವುಗಳು ಬರ್ತವೆ. ಇದನ್ನ ಹೆಂಗ್ ಮೇಂಟೈನ್ ಮಾಡ್ಕೋಬೇಕು ನಾವು? ಅದ ನಂತರ ಈ ಸೀಸನ್ ಅಂತೀವಿ, ಈ ಕಾಲ್ಗಳ ಮೂಲಕನೂ ಕೆಲವೊಂದು ನೋವುಗಳು ಸ್ವಲ್ಪ ಇದ್ರೂ ಕೂಡ ಜಾಸ್ತಿ ಆಗ್ತವೆ. ಈಗ ಮೊದ್ಲಂತಿದ್ರಲ್ಲ, ಏ ಹೊರಗ್ ಥಂಡದ ಬಿಡಿ, ಈಗ ನೋವು ಜಾಸ್ತಿ ಆಗ್ತವೆ. ಹಂಗೇನೆ ಸೀಸನ್ಸ್ ಕೂಡ ಒಂದು ಕಾರಣ. ಹೆಂಗ್ ಮೇಂಟೈನ್ ಮಾಡ್ಕೋಬೇಕು ಅಂತಂದ್ರೆ, ವೆರಿ ಸಿಂಪಲ್. ನಾವು ಯುಗಾದಿಗೊಮ್ಮೆ ಅಭ್ಯಂಗ ಮಾಡ್ಕೋತೀವಿ, ಹಂಗಿಲ್ಲ. ಹಬ್ಬಕ್ಕಷ್ಟೇ ಅಭ್ಯಂಗ ಅಲ್ಲ, ನಮ್ಮ ನಿತ್ಯದಲ್ಲೇ ಅಭ್ಯಂಗ ಆಗ್ಬೇಕು. ಏನು ಇಲ್ಲಪ್ಪ, ಈಗ ಒಂದು ನಾವು ತೈಲಗಳನ್ನ ಯೂಸ್ ನೀವು ವೈದ್ಯರ ಕನ್ಸಲ್ಟ್ ಮಾಡ್ಕೊಂಡ್ರೆ ತೈಲಗಳನ್ನ ಹೇಳ್ತಾರೆ. ಇಲ್ಲ ಅಂತಂದಾಗ ನಿತ್ಯದಲ್ಲಿ ಯೂಸ್ ಮಾಡೋ ಒಂದು ಸಾಮಾನ್ಯವಾಗಿರುವಂತಹ ಕೊಬ್ಬರಿ ಎಣ್ಣೆನೇ ನೀವು ಬಿಸಿ ಮಾಡಿಕೊಂಡು ಅಭ್ಯಂಗ ಮಾಡ್ಕೋಬೇಕು. ನಂತರ ಒಂದು ಬಿಸಿರ ಸ್ನಾನ ಮಾಡ್ಕೋಬೇಕು, ಅಥವಾ ನಿಮ್ಗೆ ಯಾವುದೇ ನೋವಿರೋ ಜಾಗಕ್ಕೆ ಅದನ್ನೇ ಎಣ್ಣೆ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡ್ಕೋಬೇಕು. ಇಲ್ಲಪ್ಪ ಅಂದ್ರೆ ಈ ವಲುಕಾಸ್ವೇದ ಅಂತೀವಿ ಸರ್, ಈ ಸ್ಪೆಷಲಿ ಈಗಿನ ಸದ್ಯ ಥಂಡಿ ಹೊರಗ್ ಚಳಿಗಾಲ ಅಥವಾ ಮಳೆಗಾಲ ಇರೋದ್ರಿಂದ ವಾತ ಪ್ರಕೋಪ ಜಾಸ್ತಿ ಇರ್ತದೆ, ಹಾಗಾಗಿ ಎಲ್ಲಾ ನೋವುಗಳು ಜಾಸ್ತಿ ಆಗ್ತವೆ. ಈಗ ನಾವು ಹೆಂಗ ಅಂತಂದ್ರೆ, ಈ ವಲುಕಾಸ್ವೇದ ಅಂತ ಉಸುಕ್ ಇರ್ತದಲ್ಲ ಸಣ್ಣ ಉಸುಕು, ಅದನ್ನೆಲ್ಲ ಸ್ವಲ್ಪ ಸ್ವಚ್ಛ ಮಾಡಿಕೊಂಡು ಒಂದು ದಪ್ಪ ಅರ್ಬಿಲೆ, ನಾವು ಮಂಜಾರ್ಪಟ್ಟ ಅರ್ಬಿ ಅಂತೀವಿ, ದೋತ್ರ ದರ್ಬಿ ಅಂತೀವಿ, ಅದ್ರಲ್ಲಿ ಕಟ್ಟಿಕೊಂಡು ಬಿಸಿ ಮಾಡಿದ ಉಸುಕಿನ ಗಂಟು ಕಟ್ಟಿಕೊಂಡು ಸ್ವೇದ ಮಾಡ್ಕೋಬೇಕು. ಅದು ಯಾವುದೇ ಇರಲಿ, ನೀವು ಬೆನ್ನು ನೋವು ಇರಬಹುದು ಅಥವಾ ಸೊಂಟ ನೋವು ಇರಬಹುದು, ಮೊಣಕಾಲು ನೋವು ಇರಬಹುದು, ನೀವು ಅದನ್ನು ಕಟ್ಕೋಬಹುದು. ಅದನ್ನ ಹೆಂಗಂದ್ರೆ ಸ್ವಲ್ಪ ಹುಷಾರಿಂದ ಕಟ್ಕೋಬೇಕು, ಉಸುಕ್ ಬಿಸಿ ಇರ್ತದಲ್ಲ, ಸೊ ಏನಾದ್ರೂ ಆಗ್ಬೋದು ಚಾನ್ಸ್ಗಳಿರ್ತವೆ. ಇಲ್ಲ ಅಂತಂದ್ರೆ ಲೇಪ ಅಂತೀವಿ ನಾವು. ಲೇಪ ಅಂದ್ರೆ ಈಗ ನಾವು ಫೇಸ್ ಪ್ಯಾಕ್ ಅಂತಾರಲ್ಲ ಜನರು, ಅದೇ ತರ ನೋವುಗಳೆಲ್ಲಿರ್ತವೆ. ಯಾವುದೇ ಒಂದು ಆಯುರ್ವೇದ ಚೂರ್ಣಗಳನ್ನ ತಗೊಂಡು ವೈದ್ಯರ ಸಲಹೆ ಮೂಲಕನೇ ತಗೊಂಡು ಅದಕ್ಕೆ ಒಂದ್ ಸ್ವಲ್ಪ ತೈಲಗಳನ್ನ ಹೇಳ್ತಾರ ಅವ್ರು, ಆ ತೈಲನ ಮಿಕ್ಸ್ ಮಾಡಿ ಬಿಸಿ ಮಾಡಿ ಹಚ್ಕೋಬಹುದು. ನಂತರ ಅದೇ ಹಚ್ಚಿದ ಮೇಲೆನ ಈ ಔಡ್ಲೆಯಲ್ಲಿ ಇರ್ತಾವು ಅಥವಾ ಅರ್ಕ ಪತ್ರ ಅಂತೀನೋ, ಅವನ್ನೆಲ್ಲ ಇಟ್ಕೊಂಡು ಪ್ಯಾಕ್ ಮಾಡ್ಕೊಳ್ಳೋದು. ಇವು ಇಂಥವು ಸಾವಿರಾರ್ಗಿದ್ದಾವೆ. ಇಲ್ಲಪ್ಪ ಅಂತಂದ್ರೆ ಮನ್ಯಾಗಿಂದ ಉಪ್ಪಿನಕಾವು ಕೊಟ್ಕೋತೀವಲ್ಲ ಸರ್, ನಾವು ಅದಕ್ಕೆ ಲವನ ಪೊಟ್ಟಲಿ ಸ್ವೇದ ಅಂತೀವಿ, ಇವುಗಳ ಮೂಲಕ ನಾವು ನಮ್ಮ ನೋವುಗಳನ್ನು ನಿವಾರಣೆ ಮಾಡ್ಕೋಬಹುದು. ಡಾಕ್ಟರ್ ಸ್ಮಿತಾ ಅವರೇ, ಈಗ ನೀವು ಹೇಳ್ರಿ ನೋವು ನಿವಾರಣೆ ಆಗ್ತದೆ ಅಂತೀರಿ, ಅಂದ್ರೆ ನೋವು ಬರ್ತದೆ ಯಾಕೆ, ಅದು ನಿವಾರಣೆ ಆಗೋದು ಹೆಂಗ? ಹಾ ಸರ್, ಅದೇ ನಾನು ಅದನ್ನ ಹೇಳಿದಲ್ಲ, ಒಂದು ನಮ್ಮ ಆಹಾರದಲ್ಲಿ ವ್ಯತ್ಯವಾಗಿ ಡಿಫಿಷಿಯನ್ಸಿ ಆಗಿರ್ಬೋದು, ಕ್ಯಾಲ್ಸಿಯಂ ವಿಟಮಿನ್ ಡಿಫಿಷಿಯನ್ಸಿ ಆಗಿರ್ಬಹುದು, ಅವುಗಳನ್ನ ನಾವು ನಮ್ಮ ಆಹಾರದ ಮೂಲಕನೇ ಕಡಿಮೆ ಮಾಡ್ಕೋಬೇಕು. ಮೂಲತಃ ಹೋಗ್ಬೇಕಲ್ಲ, ಮತ್ತೀಗ ಒಂದು ಸೌತ್ ಬಿಟ್ಟಾವ ಅಂತಂದಾಗ ಹೊರಗಡೆಯಿಂದ ಚಿಕಿತ್ಸೆ ಮಾಡಿದ್ರೆ ನಡೆಯಂಗಿಲ್ಲ, ನಾವು ಆಹಾರದ ಮೂಲಕನೇ ಮಾಡ್ಕೋಬೇಕು. ಇನ್ ಕೆಲವೊಂದು ಹೆಂಗಾಗ್ತಾವು ಅದೇ ಹೇಳಿದ್ನಲ್ಲ, ನಾವು ಕುತ್ಕೊಳ್ಳೋ ಭಂಗಿ ಎಲುಬು ಸವಿಲಿ ಕಾರಣ ಅಂದ್ರೆ ಕ್ಯಾಲ್ಸಿಯಂ ಕೊರತೆ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ. ಅಂದ್ರೆ ನಮ್ಗೆ ನಿಗದಿತ ಪ್ರಮಾಣದಲ್ಲಿ ದೇಹದೊಳಗೆ ಕ್ಯಾಲ್ಸಿಯಂ ಇಲ್ಲ ಅಂದ್ರೆ ದೇಹದೊಳಗಿಂದ ತಕ್ಕೊಂಡ್ಬಿಡ್ತದೆ ಕ್ಯಾಲ್ಸಿಯಂ ಅಲ್ಲ, ಇದನ್ನ ಅಬ್ಸಾರ್ಬ್ ಮಾಡ್ಕೊಂಡು ಅದು ಪೂರೈಕೆ ಆಗಿಲ್ಲ ಅಂದ್ರೆ ಇಂಬ್ಯಾಲೆನ್ಸ್ ಬಿಡ್ತೈತಿ. ಆವಾಗ ನಾವು ಬರೀ ಹೊರಗಡೆಯಿಂದ ಚಿಕಿತ್ಸೆ ಮಾಡೋದ್ರ ಬದ್ಲಿ ನಾವು ಆಯುರ್ವೇದದಲ್ಲಿ ಬಸ್ತಿ ಅಂತೀವಿ. ಈ ಕ್ಯಾಲ್ಸಿಯಂ ಡಿಫಿಷಿಯನ್ಸಿನೇ ನಾವು ಟ್ಯಾಕಲ್ ಮಾಡ್ಲಿಕ್ಕೆ ಮತ್ ಸಮದೂಗಿಸ್ಲಿಕ್ಕೆ ಬಸ್ತಿ ಮುಖಾಂತರ ನಾವು ಚಿಕಿತ್ಸೆ ಮಾಡ್ಬೋದು ಸರ್. ಅದು ಊರಲ್ಲಿ ತಗೊಂಡಿದ್ದು ಅದು ನಮ್ಮ ಹೊಟ್ಟೆಗೆ ಹೋಗಿ ಜೀರ್ಣ ಆಗಿ ಅಬ್ಸಾರ್ಬ್ ಆಗೋದು ಲೇಟ್ ಆಗ್ತದೆ ಅನ್ನೋ ರೀತಿ ನಾವು ಬಸ್ತಿ ಮೂಲಕ ಕೊಡ್ತೀವಿ, ಅದು ಚೆನ್ನಾಗಿ ಅಬ್ಸಾರ್ಬ್ ಆಗ್ತದೆ. ಏನದು ಬಸ್ತಿ ಅಂದ್ರೆ? ಬಸ್ತಿ ಅಂದ್ರೆ ನಾವು ಈ ಗುದಮಾರ್ಗದಲ್ಲಿಂದ ಕೊಡೋ ಒಂದು ಚಿಕಿತ್ಸೆ ಸರ್. ಔಷಧಿಗಳನ್ನೇ ನಾವು ರೆಡಿ ಮಾಡಿಕೊಂಡು ಗುದಮಾರ್ಗದಿಂದ ಕೊಡ್ತೀವಿ. ಎಷ್ಟೋ ಜನರಿಗೆ ಅದು ಬಸ್ತಿ ಅಂತಂದ್ರೆ ಕಟ್ಟಿ ಬಸ್ತಿ ಅಂತಾರೆ. ಕಟ್ಟಿ ಬಸ್ತಿ ಬೇರೆ, ಈಗ ನಾ ಹೇಳ್ತಿರೋ ಬಸ್ತಿ ಬೇರೆ. ಇದಕ್ಕೆ ನಾವು ಎನಿಮಾ ಅಂತೀವಿ. ಮಾಡರ್ನ್ ದವರು ಸೋಪೆ ಬೋಟ ಎನಿಮೆಲ್ಲ ಕೊಡ್ತಾರೆ, ಹಂಗೆ ನಾವು ಕೊಡೋ ಎನಿಮಾ. ಇದು ಹೆಂಗಂದ್ರೆ ನಾವು ಕೆಲವೊಂದ್ಸರಿ ಹಾಲಿನ ಯೂಸ್ ಮಾಡ್ತೀವಿ, ತುಪ್ಪನ ಯೂಸ್ ಮಾಡ್ತೀವಿ, ದಿನತಿ ಉಪಯೋಗ ಮಾಡೋ ಇದೇ ದ್ರವ್ಯಗಳನ್ನ ಯೂಸ್ ಮಾಡಿಕೊಂಡೇ ಚಿಕಿತ್ಸೆ ಮಾಡ್ತೀವಿ. ಈಗ ನೋವು ನೋವು ಇದ್ದದ್ದು ಈಗ ಮಾಂಸ ಖಂಡಗಳಲ್ಲಿ ಸ್ವಲ್ಪ ತೊಂದರೆ ಆಗಿರ್ತದೆ, ಅದು ಸರಿ ಮಾಡ್ತದ ನಿಮ್ಮ ಔಷಧ? ಹೆಂಗ? ಹೌದು ಸರ್. ಹೆಂಗ ಅಂತಂದ್ರೆ ನಮ್ಮ ಬಾಡಿದಲ್ಲಿ ಈ ದೋಷಗಳು ನಾವು ಕೊಟ್ಟಿರೋ ಬಸ್ತಿ ರಕ್ತದಲ್ಲಿ ಅಬ್ಸಾರ್ಬ್ ಆಗ್ತೈತಿ. ರಕ್ತದ ಅಬ್ಸಾರ್ಬ್ ಆಗಿ ರಕ್ತ ಎಲ್ಲ ಶರೀರದಲ್ಲೆಲ್ಲ ಐತಲ್ಲ, ಈ ಕಾಲಿಂದ ಹಿಡಿದ ತಲಿ ಕೂದಲು ತುದಿವರೆಗೂ ನಾವು ಕೊಟ್ಟಿರೋ ಬಸ್ತಿ ಕೆಲಸ ಮಾಡ್ತೈತಿ. ಹಾಗಾಗಿ ಯಾವುದೇ ತರದ ನೋವು ಇರಲಿ ಶರೀರದಲ್ಲಿ, ನಾವು ಚೆನ್ನಾಗಿ ರೋಗಾನುಸಾರ ಅಥವಾ ಒಂದು ಪೇಷಂಟಿಗೆ ಹೆಂಗ್ ಬೇಕು ಹಂಗ ವಿಚಾರ ಮಾಡಿ ಪ್ಲಾನ್ ಮಾಡಿ ಬಸ್ತಿ ಕೊಟ್ಟರೆ ಹೆಲ್ಪ್ ಆಗ್ತದೆ ಸರ್ ನಮಗೆ. ಯಾವಾಗ್ಲೂ ಕೂಡ ಒಂದಿದ್ರಿ ಡಾಕ್ಟರ್ ಸ್ಮಿತಾ ಕಣವಿಯವರೇ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಡೆಫಿನೆಟ್ಲಿ ಸರ್. ಈಗ ಒಂದು ಪರಿಪೂರ್ಣ ಆರೋಗ್ಯದೊಳಗೆ ನಮ್ಗೆ ಅಂತೀವಿ ಅಂದ್ರೆ ನಾವು ರೆಸ್ಟ್ ಬೇಕು, ಸರಿಯಾಗಿ ಊಟ ಇರಬೇಕು, ಆಮೇಲೆ ಎಕ್ಸಸೈಸ್ ಮಾಡಬೇಕು, ಮತ್ತೆ ಉತ್ತಮವಾದ ವಿಚಾರಗಳನ್ನು ಕರೆಯಬೇಕು ಅಂತೀವಿ. ಈಗ ನಮಗೆ ಆಹಾರ ಬಹಳ ಪ್ರಮುಖ ರೀ ಈಗ, ಯಾಕಂದ್ರೆ ಎಲ್ಲ ರಾಸಾಯನಿಕಯುಕ್ತವಾದ ಆಹಾರ ನಮ್ಗದ ಕಲಬೆರಕೆ ಆಗಿರೋದ್ರಿಂದ ಬಹುಶಃ ಇದು ನಮ್ಮ ಒಂದು ಎಲುಬು ಕೀಲುಗಳನ್ನ ಆಮೇಲೆ ರಕ್ತ ಮಾಂಸ ಖಂಡಗಳನ್ನ ಸರಿಯಾಗಿ ಇಟ್ಕೊಳ್ಳೋದ್ರಲ್ಲಿ ತೊಂದರೆ ಆಗಿದ್ದೇನ್ರಿ? ಹೌದ್ ಸರ್, ಅದಕ್ಕೆ ಹೇಳಿದ್ನಲ್ಲ, ಈಗ ನೋವು ಅನ್ನೋದು ಮೊದ್ಲು ನಾವು ವಯಸ್ಸಾದವ್ರಿಗೆ ಅಷ್ಟೇ ಬರ್ತೈತೆ ಅಂತೀವಿ, ಈಗ ವಯಸ್ಕರಲ್ಲೂ ಬರಾಗ್ತೈತಿ. ಯಾಕಂದ್ರೆ ನಮ್ದು ಆಹಾರ ಪದ್ಧತಿ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಸಿಕ್ತಿರೋ ಆಹಾರಗಳು ಅಷ್ಟು ಪ್ಯೂರ್ ಇಲ್ಲ, ಪ್ಲಸ್ ನಮ್ಮ ಆಹಾರ ಪದ್ಧತಿ ಚೆನ್ನಾಗಿಲ್ಲ. ನಾವು ಮೊದ್ಲಿನಂಗತ್ತೆ ಸಮತೋಲನವಾಗಿ ಎಲ್ಲಾನು ತಗೋತಿಲ್ಲ, ತುಪ್ಪ ಇವೆಲ್ಲ ಇರಬಹುದು, ಈಗಿನವರು ಬರೀ ಜಂಕ್ ಫುಡ್ಸ್ ತಗೋತಾರ. ಸೊ ಎರಡು ಕಡೆ ತಪ್ಪದೆ ಸರ್. ಅದನ್ನ ಫಸ್ಟಿಗೆ ನಾವು ಕರೆಕ್ಟ್ ಮಾಡ್ಕೋಬೋದು, ನಮ್ಮ ಆಹಾರದಲ್ಲೇ ಕರೆಕ್ಟ್ ಮಾಡ್ಕೋಬೇಕು. ನಿಮ್ಮ ಆಹಾರದಲ್ಲಿ ಅದೇ ಮೊದಲ ಔಷಧಿ ಅಲ್ಲಿಲ್ಲ ಅಂದ್ರೆ ನಾವು ಮತ್ತೆ ಚಿಕಿತ್ಸಾ ಪದ್ಧತಿಗಳನ್ನ ತಗೋಬೇಕು. ಸಾಮಾನ್ಯವಾಗಿ ನಾವು ದಿವಸ ಸ್ನಾನ ಮಾಡ್ತೀವಿ, ಬೆಳಿಗ್ಗೆ ಸ್ನಾನ ಮಾಡಿದ ಕೂಡ ಫ್ರೆಶ್ ಇರ್ತೀವಿ, ಅಂದ್ರೆ ಏನೋ ಒಂಥರ ಒಂದು ಸ್ವಚ್ಛತೆ ಅನ್ನೋದು ಈ ಪಂಚಕರ್ಮ ಅದ್ರೊಳಗೆ ಇನ್ನೂ ಉತ್ತಮವಾಗುತ್ತೆ. ಮುಂದೆ ಅದು ಮಣ್ಣು ಗಿಣ್ಣ ಲೇಪನ ಮಾಡಿ ಎಲ್ಲ ಮಾಡ್ತೀವಿ, ದೇಹದ ಸ್ನಾಯುಗಳಿಗೆ ಒಂದು ಬಲವನ್ನು ಕೊಡ್ತೀವಿ. ಹೌದಲ್ರಿ? ಆ ಬಲ ನೋವು ಬರೋಕ್ಕಿಂತ ಮೊದಲ ಈ ತರ ಬಲ ಅವಾಗ ಕೊಡ್ತಾ ಇದ್ರೆ ಖಂಡಿತವಾಗಿ ನೋವು ಬರೋ ದೂರ ಆಗ್ತದಲ್ಲ. ಏನದು ಪಂಚಕರ್ಮ? ಪಂಚಕರ್ಮ ಇದು ಬರೀ ರೋಗಿಗಳಿಗಷ್ಟೇ ಅಲ್ಲ, ಇದು ನಾವು ಆರಾಮಿರೋರ್ಗೂ ಮಾಡಿಸ್ಕೋಬಹುದು. ನಾವು ಪೇಷಂಟ್ ಆಗಬಾರ್ದು ಅನ್ನೋದಕ್ಕೆ ನಾವು ದಿನನಿತ್ಯವಾಗಿ 2 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ಪಂಚಕರ್ಮ ಮಾಡಿಸ್ಕೊಳ್ತಿದ್ರೆ ನಾವು ಅವುಗಳನ್ನೆಲ್ಲ ಅವಾಯ್ಡ್ ಮಾಡ್ಕೋಬಹುದು. ಈ ವಯಸ್ಸಿಗನುಸಾರವಾಗಿ ಬರೋ ರೋಗಗಳನ್ನು ನಾವು ತಡೆಗಟ್ಕೋಬಹುದು. ಈ ಮರುವಿನ ಕಾಯಿಲೆ ಇರಬಹುದು, ಕೂದಲು ಬೆಳಗಾಗೋದಂತ ಇರಬಹುದು, ಚರ್ಮ ಸುಕ್ಕಟ್ಟೋದಿರಬಹುದು, ಎಲ್ಲ ತರದಕ್ಕೂ ನಾವು ಪ್ರಿವೆಂಟ್ ಮಾಡ್ಕೋಬಹುದು. ಮೊದಲೇ ತಗೊಳಕತ್ತಿದ್ವಿ ಅಂತಂದ್ರೆ ಮೊದಲೇ ನಾವು ಆರಾಮಿದ್ದಾಗ ಪಂಚಕರ್ಮ ತಗೊಂಡ್ರೆ ಏನು ತೊಂದರೆ ಇಲ್ಲ ಸರ್. ನಮ್ಮ ಶರೀರ ಇನ್ನೂ ಗಟ್ಟಿ ಆಗ್ತದೆ, ಇನ್ನೂ ಸ್ವಸ್ಥ ಆಗ್ತೈತಿ. ಮನಸ್ಸು ಶರೀರ ಎರಡು ಸ್ವಸ್ಥ ಆಗ್ತಕೊಳ್ಳಬೇಕು. ಆಸ್ಪತ್ರೆಗೆ ನಾವು ಪಂಚಕರ್ಮ ಚಿಕಿತ್ಸೆ ಮಾಡ್ಕೊಳ್ಬೇಕು ತೊಂದರೆ ಇದೆ ಅಂತ ಬಂದಾಗ ನೀವು ರೋಗಿಗಳನ್ನ ಹೆಂಗ ನೀವು ಆರೈಕೆ ಮಾಡ್ತೀರಿ? ಹೌದು ಸರ್, ಒಂದು ಸಮಯಕ್ಕೆ ಬರ್ಬೇಕಂತ. ಹೌದು ಸರ್, ನಮ್ದು ಕಾಲೇಜ್ ಬೆಳಿಗ್ಗೆ 9 ಗಂಟೆ ಸ್ಟಾರ್ಟ್ ಆಗ್ತದೆ, ಸಂಜೆ 4:30 ಮುಗಿತದೆ, ಆಮೇಲೆ 1 ಗಂಟೆ ಊಟಕ್ಕೆ ಹೋಗ್ತೀವಿ. ಆಮೇಲೆ ಯಾವಾಗ್ಲೇ ಬಂದ್ರು ನಾವು ವೈದ್ಯರು ಅವೈಲೇಬಲ್ ಇರ್ತೀವಿ. ಅವ್ರು ಏನೇ ತೊಂದರೆ ಬಂದ್ರು ನಾವು ಅವ್ರಿಗೆ ಸಲಹೆ ಕೊಟ್ಟು ಅವ್ರಿಗೆ ಸೂಕ್ತವಾದ ಚಿಕಿತ್ಸೆಗಳನ್ನ ಹೇಳ್ಕೊಟ್ಟು ಅವ್ರಿಗೆ ಅನುಕೂಲವಾಗಿರ್ತಾರೆ ನಾವು ಅವ್ರಿಗೆ ಮಾಡ್ತೀವಿ ಸರ್. ಅಲ್ಲಿ ಆಗಿಲ್ಲಪ್ಪ ಅಂದ್ರೆ ನಮ್ಗೆ ಅಡ್ಮಿಟೆಡ್ IPD ವಾರ್ಡ್ಸ್ ಇದ್ದಾವೆ. ಬಟ್ ಪಂಚಕರ್ಮಗಳನ್ನ 1 ದಿನ 2 ದಿನ ತಗೊಳಕಾಗಲ್ಲ ಸರ್. ಅವರು ಸ್ಟ್ರಿಕ್ಟ್ ಆಗಿ 7 ದಿನಗಳನ್ನೇ 7 ದಿಂದ 10 ದಿನಗಳ ಒಳಗೆ ಮಾಡಿಸ್ಕೊಳ್ಳೇಬೇಕು. ಈ 1 ದಿನ 2 ದಿನ ಮಾಡಿಸ್ಕೊಂಡು ಮತ್ತೆ ನನ್ಗೆ ಗ್ಯಾಪ್ ಕೊಡ್ರಿ, ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ, ನಂಗೆ ರಜಾ ಇಲ್ಲ, ಬೇಡ, ಅದು ಯೂಸ್ ಆಗಂಗಿಲ್ಲ ಸರ್. ಸತತವಾಗಿ 1 ವಾರ ಅಥವಾ 10 ದಿನ ಮಾಡಿಸ್ಕೊಳ್ಳೇಬೇಕು. ಈಗ ನೋಡ್ರಿ, ಪಂಚಕರ್ಮ ಅನ್ನೋದು ಒಂದು ಪರಿಹಾರವಾಗಿ ಪರಿಹಾರ ಸರ್. ಯಾವುದೇ ನೋವು ನಿವಾರಣ ನಾವು ಏನ್ ಮಾಡ್ತೀವಿ, ನೋವು ನಿವಾರಕ ಔಷಧಿಗಳನ್ನು ತಗೊಳ್ತೀವಿ. ಅದರಿಂದ ಏನಾಗ್ತದೆ, ಕಿಡ್ನಿ ಮೇಲೆ ಎಫೆಕ್ಟ್ ಆಗ್ತದೆ ಸರ್. ಗುಳಿಗೆ ತಗೊಂಡ್ ಕಡೆಗೆ ಕಿಡ್ನಿ ಬಹಳ ತೊಂದರೆ ಮಾಡ್ಕೊಂಡು ಹೋಗಿದ್ದಾರೆ. ಆದ್ರೆ ಈ ಒಂದು ಪಂಚಕರ್ಮ ಅಂದ್ರೆ ಈ ಹೊರಗಿಂದ ಕೊಡುವಂತಹ ಒಂದು ಚಿಕಿತ್ಸೆ, ಚರ್ಮದ ಹೊರಗಿಂದ ಕೊಡುವಂತ ಚಿಕಿತ್ಸೆಯಿಂದ ಚರ್ಮದ ಒಳಗಡೆ ಒಂದು ಪವಾಡ ಆಗ್ತದಲ್ಲ, ಇದು ಬಹಳ ಅದ್ಭುತವಾದಂತ ಆರೋಗ್ಯ ಶೈಲಿ ಸರ್. ಚಿಕಿತ್ಸೆ ಅನ್ನೋಕ್ಕಿಂತ ಇದು ನಮ್ದು ಒಂದು ಆರೋಗ್ಯ ಶೈಲಿ. ಆರೋಗ್ಯ ಶೈಲಿ ಹೆಂಗೆ ನಾವು ಸ್ನಾನ ಮಾಡಿ ಖುಷಿ ಇರ್ತೀವಿ, ಪಂಚಕರ್ಮ ರೋಗಿಗಳಿಗೆ ಅದೊಂದು ಸ್ನಾನ. ಆ ಒಂದು ಪಂಚಕರ್ಮ ಚಿಕಿತ್ಸೆ ನಾವೆಲ್ಲ ತಗೊಳಂಗಾಗ್ಲಿ, ಎಲ್ಲರೂ ಕೂಡ ಇವತ್ತು ನಿಸರ್ಗ ಚಿಕಿತ್ಸೆ ಅನ್ನೋದು ಬಹಳ ಪ್ರಮುಖ ಅದ, ಅದನ್ನ ಮಾಡ್ಕೊಳ್ಳಿ ಅಂತ ಆಸೆ ಮಾಡ್ತಾ ಬಹಳ ವಿಸ್ತೃತವಾಗಿ ಡಾಕ್ಟರ್ ಸ್ಮಿತಾ ಕಣವಿಯವರೇ, ತಾವು ಸಹ ಪ್ರಾಧ್ಯಾಪಕರಾಗಿ ಹೆಗ್ಗೆರೆ ಆಯುರ್ ಮಹಾವಿದ್ಯಾಲಯದೊಳಗೆ ಕೆಲಸ ಮಾಡ್ತಾ ಇದ್ರಿ, ಪಂಚಕರ್ಮ ವಿಭಾಗದೊಳಗೆ ಬಹಳ ಅದ್ಭುತವಾಗಿ ಮಾಹಿತಿ ನೀಡಿದಿರಿ. ನಮ್ಮೆಲ್ಲ ಆತ್ಮೀಯ ಕೇಳುಗರು ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಪಂಚಕರ್ಮ ಎಲ್ಲ ಕರ್ಮಗಳನ್ನ ಕಳ್ಕೊಳ್ಳಿಕ್ಕೆ ಸಹಕಾರಿ ಆಗ್ಲಿ ಅಂತ ಆಸೆ ಮಾಡ್ತಾ ಕೇಳುಗರಿಗೆ ಕೂಡ ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಪಂಚಕರ್ಮದ ಚಿಕಿತ್ಸೆ ಈ ಕುರಿತು ಇದುವರೆಗೂ ಹುಬ್ಬಳ್ಳಿಯ ಹೆಗ್ಗೇರಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಪಂಚಕರ್ಮ ಚಿಕಿತ್ಸಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಡಾ ಸ್ಮಿತಾ ಕಣವಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳಿಯನ. ಈ ವಾರದ ಪ್ರಶ್ನೆ: ಸಾಮಾನ್ಯವಾಗಿ ಬರುವ ನೋವುಗಳಿಗೆ ಮನೆಯಲ್ಲೇ ಕೊಡಬಹುದಾದ ಯಾವುದಾದರೂ ಒಂದು ಚಿಕಿತ್ಸೆಯನ್ನ ತಿಳಿಸಿ. ಪ್ರಶ್ನೆ ಮತ್ತೊಮ್ಮೆ: ಸಾಮಾನ್ಯವಾಗಿ ಬರುವ ನೋವುಗಳಿಗೆ ಮನೆಯಲ್ಲಿಯೇ ಕೊಡಬಹುದಾದ ಯಾವುದಾದರೂ ಒಂದು ಚಿಕಿತ್ಸೆಯನ್ನ ತಿಳಿಸಿ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು 1 ವಾರದ ಒಳಗಾಗಿ ಅಂಗೈಯಲ್ಲಿ ಆಯುರ್ವೇದ ಸರಣಿ ಕಾರ್ಯಕ್ರಮ, ರಸಪ್ರಶ್ನೆ ವಿಭಾಗ, ಹೆಗ್ಗೇರಿ ಆಯುರ್ವೇದ ಕಾಲೇಜ್ ಮತ್ತು ಆಸ್ಪತ್ರೆ, ಹೆಗ್ಗೇರಿ ಬಡಾವಣೆ, ಹಳೆ ಹುಬ್ಬಳ್ಳಿ, ಹುಬ್ಬಳ್ಳಿ 580024, ಈ ವಿಳಾಸಕ್ಕೆ ತಲುಪಿಸಬೇಕು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿಯನ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಅಂಗೈಯಲ್ಲಿ ಆಯುರ್ವೇದ, ವಾತ ಪಿತ್ತ ಕಫ ಸಮತೋಲನವೇ ಆರೋಗ್ಯ, ಮೆಣಸು ಶುಂಠಿ ಅಲವೇರ ಜೀರಿಗೆ ಇಂಗು ತೆಂಗು ನಿಸರ್ಗವೇ ಇದೇ ಔಷಧಾಲಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಹುಬ್ಬಳ್ಳಿಯ ಹೆಗ್ಗೇರಿಯಲ್ಲಿರುವ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಕರ್ನಾಟಕ ಸರ್ಕಾರ, ಸಿಸಿಐಎಂ ಭಾರತ ಸರ್ಕಾರದ ಆಯುಷ್ ಇಲಾಖೆಯಿಂದ ಮಾನ್ಯತೆ. ಬಿಎಎಂಎಸ್ ಪದವಿ, ಸ್ನಾತಕೋತ್ತರ ಹಾಗೂ ಆಯುರ್ವೇದದ ಪಿಎಚ್ಡಿ ಕೋರ್ಸ್ಗಳು ಲಭ್ಯ. ಯೋಗ್ಯ ದರದಲ್ಲಿ ಆಯುರ್ವೇದ ಚಿಕಿತ್ಸೆ, ಬಡ ರೋಗಿಗಳಿಗೆ ಸಕಲ ಸೌಲಭ್ಯ. ಹೊರ ಹಾಗೂ ಒಳ ರೋಗಿಗಳ ವಿಭಾಗಗಳು, 125 ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯವಸ್ಥಿತ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ. ತಿಂಗಳಿಗೆ ಕನಿಷ್ಠ 2 ಉಚಿತ ಚಿಕಿತ್ಸಾ ಶಿಬಿರಗಳು. ಪಾರದರ್ಶಕ ಆಡಳಿತ, ಸೇವಾ ಮನೋಭಾವದ ಸಿಬ್ಬಂದಿ ವರ್ಗ, ಸಾಮಾಜಿಕ ಸೇವೆಗೆ ಕಂಕಣಬದ್ಧವಾಗಿದೆ ಹುಬ್ಬಳ್ಳಿಯ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ. ದೂರವಾಣಿ 0836-2305-122. ಅಂಗೈಯಲ್ಲಿ ಆಯುರ್ವೇದ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇನ್ನು ಮುಂದೆ ಕೃಷಿರಂಗದಲ್ಲಿ ಕೃಷಿ ಮೇಳದಲ್ಲಿ ಒಂದು ಸುತ್ತು ಪ್ರಸ್ತುತಿ ಮಾಲಾ ಸಾಮ್ರಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಂಗ ರೈತರ ಹಬ್ಬ ಕೃಷಿ ಮೇಳ 2025 ಸೆಪ್ಟೆಂಬರ್ 13 ಸೆಪ್ಟೆಂಬರ್ 16 ತನಕ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯಿತು. ಲಕ್ಷಾಂತರ ರೈತಾಪಿ ಬಂಧುಗಳು ದೇಶದ ವಿವಿಧ ಭಾಗಗಳಿಂದ ಬಂದು ಹೊಸದನ್ನ ಕಲಿತರು, ತಮಗೆ ಬೇಕಾದಂತಹ ಪರಿಕರಗಳನ್ನ ಖರೀದಿ ಮಾಡಿದ್ರು, ಅಲ್ಲಿದ್ದಂತಹ ಮಳಿಗೆಗಳಲ್ಲಿ ಪ್ರದರ್ಶನಗಳನ್ನ ಇಟ್ಟಿದ್ರು. ಆ ಪ್ರದರ್ಶನ ಗಳಲ್ಲಿ ರೈತರಿಗೆ ಕಲಿಯುವಂತಹ ಆಸಕ್ತಿದಾಯಕ ವಿಷಯಗಳು, ವಸ್ತುಗಳು ಇದ್ದವು. ಅವನ್ನೆಲ್ಲ ನೋಡಿ ಕಲಿತು ನಮ್ಮ ರೈತಾಪಿ ಬಂಧುಗಳು ಸಂಭ್ರಮಿಸಿದರು. ಈ ಸಂಭ್ರಮದ ಕೆಲವು ತುಣುಕುಗಳನ್ನ ಈಗ ನಿಮಗೆ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ವಿವಿಧ ಮಳಿಗೆಗಳ ಪೈಕಿ ಒಂದಾದಂತಹ ವಿವಿಧ ತಳಿಯ ಭತ್ತಗಳನ್ನ ಪ್ರದರ್ಶಿಸಿದ ಒಂದು ಮಳಿಗೆ ಇತ್ತು. ಇದು ಮುಧೋಳದ ಭತ್ತ ಸಂಶೋಧನಾ ಕೇಂದ್ರದಿಂದ ಈ ಮಳಿಗೆಯಲ್ಲಿ ಬೇರೆ ಬೇರೆ ತಳಿಯ ಭತ್ತಗಳನ್ನ ಪ್ರದರ್ಶಿಸಲಾಗಿತ್ತು. ಈ ಬಗ್ಗೆ ಅಲ್ಲಿಯ ಮುಖ್ಯಸ್ಥರಾಗಿದ್ದ ಡಾಕ್ಟರ್ ಜಯತೀರ್ಥ ದಿವಾನ್ ಅವರು ಮಾಹಿತಿಗಳನ್ನ ನೀಡುತ್ತಾ, ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು, ನಾನು ಡಾಕ್ಟರ್ ಜಯತೀರ್ಥ ಆರ್ ದಿವಾನ್ ಅಂತಿಕೊಂಡು ಕೃಷಿ ಸಂಶೋಧನಾ ಕೇಂದ್ರ ಮುಗದದ ಮುಖ್ಯಸ್ಥನಾಗಿದ್ದೇನೆ. ಕೃಷಿ ಸಂಶೋಧನಾ ಕೇಂದ್ರ ಮುಗದು ಒಂದು ಭತ್ತದ ಸಂಶೋಧನೆಗೆ ಅಗದಿ ನಾವು ಹೇಳಿ ಮಾಡಿಸಿದಂಥ ಒಂದು ಸಂಶೋಧನಾ ಕೇಂದ್ರ ಅಂತ ಹೇಳ್ಬೋದು. 2023 ಇದು ಒಂದು 100 ವರ್ಷವನ್ನು ಪೂರೈಸಿಕೊಂಡಿದೆ. 1923 ಸ್ಟಾರ್ಟ್ ಆಗಿ 2023 ನಾವು 2024 ಇದರೊಂದು ಶತಮಾನೋತ್ಸವವನ್ನು ಆಚರಿಸಿದ್ವಿ. ಕೃಷಿ ಸಂಶೋಧನಾ ಕೇಂದ್ರ ಮುಗದಿಂದ ಬಹಳಷ್ಟು ತಳಿಗಳು ಮತ್ತು ಭತ್ತದ ಬಗ್ಗೆ ಬೇಕಾದಂಥ ಸಂಶೋಧನೆಗಳು ನಡೀತಾ ಇವೆ. ಮುಖ್ಯವಾಗಿ ಹೇಳಬೇಕಂತಂದ್ರೆ ಇಲ್ಲಿ ಅಭಿಲಾಷ್ ಅಂತ ಒಂದು ವೆರೈಟಿ, ಆಮೇಲೆ PSB 68 MGD 03 ಅಂತ ಹೇಳ್ತೀವಿ ಆ ವೆರೈಟಿ ಇದೆ. ಆಮೇಲೆ ಮುಗದ್ ಸುಗಂಧ, ಒಂದು ಸುವಾಸನೆಯುಕ್ತ ಒಂದು ಭತ್ತದ ತಳಿಯನ್ನು ಇಲ್ಲಿ ಅಭಿವೃದ್ಧಿ ಮಾಡಲಾಗಿದೆ. ಆಮೇಲೆ ಮುಗದ್ ಸಿರಿ, ನಾವು ಸೋನಾ ಮಸೂರಿ ಅಥವಾ ಸಾಂಬಾ ಮಸೂರಿ ಏನಂತೀವಿ, ಸೊ ಜಾಸ್ತಿ ಎಲ್ಲ ಜನರು ಅದನ್ನು ಊಟ ಮಾಡುವಂಥ ವೆರೈಟಿ, ಅದಕ್ಕೆ ತಕ್ಕಂತಹ ಒಂದು ಮುಗದ್ ಸಿರಿ ಅನ್ನೋದು ವೆರೈಟಿಯನ್ನು ಇಲ್ಲಿ ಬಿಡುಗಡೆ ಮಾಡಲಾಗಿದೆ. ಅದರ ಜೊತೆಗೆ ನಾವು ಹವಾಮಾನಕ್ಕೆ ಅನುಗುಣವಾಗಿ ಈಗ ನಾವು ಬಹಳಷ್ಟು ರೈತರು ವಾರಿ ಭೂಮಿ ಅಥವಾ ಮಧ್ಯಮ ವಾರಿ ಅಥವಾ ರಂಗಿ ಭೂಮಿಯಲ್ಲಿ ನಾವು ಬೆಳೆಯುವಂಥ ತಳಿಗಳನ್ನು ಇಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಅದರ ಜೊತೆಗೆ ಮುಖ್ಯವಾಗಿ ಈಗ ನಾವು ಎಲ್ಲರೂ ಹೇಳ್ತಾ ಇರೋದು ಭತ್ತಕ್ಕೆ ಭಾಳ ನೀರು ಬೇಕಂತಿಕೊಂಡು, ಭತ್ತಕ್ಕೆ ಕಡಿಮೆ ನೀರಲ್ಲಿ ಭತ್ತವನ್ನು ಬೆಳೆಯುವಂಥ ತಂತ್ರಜ್ಞಾನಗಳು ನಾವಿಲ್ಲಿ ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಮುಖ್ಯವಾಗಿ ಹೇಳಬೇಕಂತಿಕೊಂಡ್ರೆ ಡೈರೆಕ್ಟ್ ಸೀಡೆಡ್ ರೈಸ್ ಅಂತ ನೇರ ಬಿತ್ತನೆ ಭತ್ತ, ಅದು ಬಹಳಷ್ಟು ಅನುಕೂಲಕರವಾಗಿದೆ. ಈಗ ಎಲ್ಲರೂ ಅದನ್ನು ಪ್ರಚಲಿತ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಟ್ರಾನ್ಸ್ಪ್ಲಾಂಟೆಡ್ ಈ ನಾಟಿ ಭತ್ತದೊಳಗೆ ಏನಾಗ್ತದೆ, ನೀರು ಭಾಳ ಬೇಕಾಗ್ತದೆ. ನೀರು ಭಾಳ ಬೇಕಾಗೋದ್ರಿಂದ ಅದನ್ನು ಪೋಲ್ ಆಗ್ತದೆ ನೀರು ಒಂದೇದ್ದು, ಅದರದ್ದು ಹೆಚ್ಚಿನ ಖರ್ಚು ಆಗ್ತದೆ. ಆಮೇಲೆ ನಿಮಗೆ ಲೇಬರ್ಸ್ ಅಂದ್ರೆ ಆಳುಗಳು ಜಾಸ್ತಿ ಅಥವಾ ಬೇಕಾಗ್ತಾರ. ಸೊ ಇದರಿಂದ ನಿಮಗೆ ಖರ್ಚು ಜಾಸ್ತಿ ಆಗಿ ರೈತನಿಗೆ ಆದಾಯ ಕಡಿಮೆ ಆಗ್ತದೆ. ಸೊ ಅದರ ಬದಲಿ ನೇರ ಬಿತ್ತನೆ ಭತ್ತ ಇದರಿಂದ ಬಹಳಷ್ಟು ಉಪಯೋಗಕಾರಿ ಆಗಿದೆ. ನಿಮಗೆ ಕಡಿಮೆ ವೆಚ್ಚದಲ್ಲಿ ನಾವು ಬಿತ್ತನೆ ಮಾಡಬಹುದು ಮತ್ತು ಇದರಿಂದ ಇಳುವರಿನೂ ಚೆನ್ನಾಗಿ ಬರ್ತದೆ. ಆಮೇಲೆ ಮುಖ್ಯವಾಗಿ ಏನಂತಂದ್ರೆ ನಾವು ಹವಾಮಾನ ಒಂದು ಕನ್ಸಿಡರ್ ಮಾಡಿದರೆ ಮೀಥೇನ್ ಎಮಿಷನ್ ಅನ್ನೋದು ಒಂದು ಮೀಥೇನ್ ಗ್ಯಾಸ್ ಅನಿಲ ಅನ್ನೋದು ಈ ನಾಟಿ ಭತ್ತದಲ್ಲಿ ಹೆಚ್ಚಿಗೆ ಹೊರಸೂಸ್ತದೆ. ಈ ನಾವು ನೇರ ಬಿತ್ತನೆ ಪದ್ಧತಿಯಲ್ಲಿ ಅದು ಸ್ವಲ್ಪ ಕಡಿಮೆ ಇದೆ. ಸೊ ಹಿಂಗಾಗಿ ಎಲ್ಲ ರೀತಿಯಿಂದ ನಾವು ಈ ನೇರ ಬಿತ್ತನೆ ಭತ್ತ ಅನುಕೂಲಕರವಾಗಿದೆ. ಸೊ ಅದಕ್ಕೆಲ್ಲ ನಮ್ಮ ಬೇಕಾದ ಭತ್ತದ ತಳಿಗಳು ನಾವು ಈ ಇದರಲ್ಲಿ ಒಂದು ಸುಧಾರಿತ ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ. ರೀಸೆಂಟ್ ಆಗಿ DRV 5, 6, 7, 8 ಸೊ ಇದರಲ್ಲಿ ಒಂದು ಎರಡು ತಳಿಗಳು ಹೆಚ್ಚಿನ ಪ್ರೋಟೀನ್ ಯುಕ್ತ ತಳಿಗಳಾಗಿವೆ. ಸೊ ಇವೆಲ್ಲದರಿಂದ ನಾವು ರೈತರಿಗೆ ಅನುಕೂಲ ಆಗಿರಬೇಕು, ಅನ್ನ ತಿನ್ನುವ ಎಲ್ಲ ನಮ್ಮ ದೇಶದ ನಾಗರಿಕರಿಗೂ ಅನುಕೂಲಕರವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಈ ಭತ್ತದ ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಆಮೇಲೆ ಅದ್ರ ಜೊತೆಗೆ ಈ ವರ್ಷ ನಮ್ಮ ಕೃಷಿ ಮೇಳದ್ದು ಒಂದು ಪಾರಂಪರಿಕ ತಳಿಗಳ ಬಗ್ಗೆ ನಾವು ಜಾಸ್ತಿ ಇಲ್ಲೇ ಒತ್ತು ಕೊಡಲಾಗಿದೆ. ಮುಗದ್ ಸಂಶೋಧನಾ ಕೇಂದ್ರದಲ್ಲಿ ಬಹಳಷ್ಟು ಪಾರಂಪರಿಕ ತಳಿಗಳು ಇವೆ. ನಾವು ದೊಡಿಗ ಅನ್ಬಹುದು, ಅಂತರ್ಸಾಲಿ ಅನ್ಬಹುದು, ಕರಿಗಜೇವಲೆ ಅನ್ಬಹುದು. ಸೊ ಬಹಳಷ್ಟು ಕಪ್ಪು ಬಣ್ಣದ ಭತ್ತ, ಕೆಂಪು ಬಣ್ಣದ ಭತ್ತ, ಆಮೇಲೆ ಬೇರೆ ಬೇರೆ ತಳಿಗಳು ನಾವು ಬೇರೆ ಬೇರೆ ಪ್ರದೇಶದಿಂದ ಸಂಗ್ರಹಿಸಿಕೊಂಡದ್ದು ಇದ್ದಾವೆ. ಆಮೇಲೆ ಇಲ್ಲಿ ಮೊದಲಿನ ಲೋಕಲ್ ತಳಿಗಳು ಇದ್ದಾವೆ. ಸೊ ಅದ್ರ ಜೊತೆಗೆ ಕರಿಕಗ್ಗ, ಬಿಳಿಗಗ್ಗ ತಳಿಗಳು ಅವನು ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ಇವೆಲ್ಲದರಿಂದ ನಾವು ಟ್ರೆಡಿಷ್ನಲ್ ರೈಸಸ್ಸನ್ನು, ಟ್ರೆಡಿಷ್ನಲ್ ವೆರೈಟಿಯನ್ನು ನಾವು ಸಂರಕ್ಷಣೆ ಮಾಡಿದರೆ ಅದರಿಂದ ಮುಂದೆ ನಾವು ಸುಧಾರಿತ ತಳಿಗಳನ್ನು ಬೆಳವಣಿಗೆ ಮಾಡಲಿಕ್ಕೂ ಉಪಯೋಗ ಆಗ್ತದೆ, ಅಭಿವೃದ್ಧಿಪಡಿಸಲಿಕ್ಕೂ ಉಪಯೋಗ ಆಗ್ತದೆ, ಮತ್ತು ಗ್ರಾಹಕರಿಗೆ ಅಥವಾ ನಮ್ಮ ದೇಶದ ನಾಗರಿಕರಿಗೆ ಯಾವ ಟೈಪ್ ಬೇಕು ಅನ್ನೋದು ಆ ಟೈಪ್ ನಾವು ಅವರಿಗೆ ಪೂರೈಸಲು ಅನುಕೂಲ ಆಗ್ತದೆ ಅನ್ನೋದು. ಸೊ ಎಲ್ಲರಿಗೂ ನಾವು ಈ ಮುಖಾಂತರ ನಮ್ಮೆಲ್ಲ ರೈತ ಬಾಂಧವರಿಗೂ ಕೃಷಿ ಸಂಶೋಧನಾ ಕೇಂದ್ರ ಮುಗದಕ್ಕೆ ಆಹ್ವಾನ ಕೊಡ್ತಾ ಇದ್ದೀವಿ. ನೀವು ಯಾವಾಗಾದರೂ ಯಾವ ಟೈಮ್ ಆದರೂ ಬಂದು ಏನಾದರೂ ಅದರ ಮಾಹಿತಿ ಬೇಕಾದ ಪಡೆದುಕೊಳ್ಳಬಹುದು ಅಂತಕೊಂಡು ಹೇಳ್ತಾ ಇದ್ದೇನೆ. ಸರ್, ಈಗ ಇಲ್ಲಿ ಬಹಳ ಅಷ್ಟು ತರದ ಭತ್ತಗಳನ್ನ ನೀವು ಪ್ರದರ್ಶನಕ್ಕೆ ಇಟ್ಟಿದ್ದೀರಿ. ಇಲ್ಲಿ ನೋಡ್ತಾ ಇದ್ದೀನಿ ನಾನು, ಲೋ ಜಿ ಐ ರೈಸ್ ಅಂತ ಅದ, ಅಂದ್ರೆ ಡಯಾಬಿಟಿಕ್ ರೈಸ್, ಸಕ್ಕರೆ ಕಾಯಿಲೆ ಭತ್ತ ಅಂತ ಬರ್ದಿರಿ. ಇದ್ರ ವಿಶೇಷತೆ ಏನು, ಯಾಕಂತ ಹೇಳಿದ್ರೆ ಈಗಿನ ಕಾಲಕ್ಕೆ ಸಕ್ಕರೆ ಕಾಯಿಲೆ ಬಹಳ ಜನರಿಗದ, ಇದನ್ನ ಎಲ್ಲಿ ಡೆವಲಪ್ ಮಾಡಿದ್ದೀರಿ, ಇದ್ರ ವಿಶೇಷತೆ ಏನು ಅಂತ ಹೇಳಲಿಕ್ಕೆ ಆಗ್ತದೆ? ಈಗ ಸಕ್ಕರೆ ಕಾಯಿಲೆ ಅನ್ನೋದು ನಿಮಗೆಲ್ಲ ಬಹಳಷ್ಟು ಜನರಿಗೆ ಇದೆ. ಅದಕ್ಕೆ ಲೋ ಜಿ ಐ ಅಂದ್ರೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಏನಾಗ್ತದೆ, ಅನ್ನ ತಿಂದುಕೊಳ್ಳೆನ ಯೂಶ್ವಲಿ ಗ್ಲುಕೋಸ್ ಲೆವೆಲ್ಲು ಏರ್ತದೆ. ಸೊ ಇಲ್ಲೇನಾಗ್ತದೆ, ಈ ಲೋ ಜಿ ಐ ಲೈಸ್ ಗ್ಲುಕೋಸ್ ಲೆವೆಲ್ಲು ಸ್ಲೋ ಆಗಿ ಗ್ಲುಕೋಸ್ ರಿಲೀಸ್ ಆಗೋದ್ರಿಂದ ಗ್ಲುಕೋಸ್ ಲೆವೆಲ್ಲು ಹೆಚ್ಚಿಗೆ ಆಗೋದಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತ ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ. ಸೊ ಈಗಾಗಲೇ ಒಂದು ಬೇರೆ ಪ್ರದೇಶದಿಂದ, ಬೇರೆ ಯೂನಿವರ್ಸಿಟಿಯಿಂದ ಒಂದು RNR 15048 ಅಂತ ತಳಿ ಅಭಿವೃದ್ಧಿಪಡಿಸಿ ಆಗಿದೆ. ಅದನ್ನು ನಾವು ಇಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ಅದ್ರ ಜೊತೆಗೆನ ನಾವು ಒಂದು ರಕ್ತಸಾಲಿ, ಆಮೇಲೆ ಸಣ್ಣ ವೆಳ್ಳ ಅಂತಿಕೊಂಡು ಇವು ಟ್ರೆಡಿಷನಲ್ ರೈಸಸ್, ಪಾರಂಪರಿಕ ತಳಿಗಳು. ಸೊ ಅವಕ್ಕೂ ನಾವು ಜಿ ಐ ಟೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಈಗ ನಾವು ಸದ್ಯಕ್ಕೆ ಒಂದು 20 ಬೇರೆ ಬೇರೆ ತಳಿಗಳನ್ನು ಲೋ ಜಿ ಐ ಸಲುವಾಗಿ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಧಾರವಾಡದಲ್ಲಿ ಒಂದು ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಡಿಪಾರ್ಟ್ಮೆಂಟ್ ಜೊತೆಗೆ ಸಹಯೋಗದೊಂದಿಗೆ ನಾವು ಅದನ್ನು ಅನಾಲಿಸಿಸ್ ಮಾಡಿ ಯಾವುದು ಚೆನ್ನಾಗಿದೆ ಅನ್ನೋದನ್ನು ಇದನ್ನು ತಳಿ ಅಭಿವೃದ್ಧಿಪಡಿಸಲಿಕ್ಕೆ ಯಾವುದು ಸಾಧ್ಯ ಆಗ್ತದೆ ಮತ್ತು ರೈತರಿಗೆ ಯಾವುದು, ಗ್ರಾಹಕರಿಗೆ ಯಾವುದು ಕೊಡಬಹುದು ಅದನ್ನೋದ್ರ ಬಗ್ಗೆ ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ. ಈಗ ಡಯಾಬಿಟಿಕ್ ರೈಸ್ಗೆ ಬಹಳಷ್ಟು ಒಂದು ಬೇಡಿಕೆ ಇದೆ, ಯಾಕಂತಂದ್ರೆ ಎಲ್ಲರೂ ಅನ್ನ ಊಟ ಮಾಡ್ತಾರ, ಬಟ್ ಅದರಿಂದ ಗ್ಲುಕೋಸ್ ಹೆಚ್ಚಿಗೆ ಆಗ್ತಿರೋದ್ರಿಂದ ಬಹಳಷ್ಟು ಜನರಿಗೆ ಸ್ವಲ್ಪ ತೊಂದರೆ ಆಗ್ಬೋದು ಆರೋಗ್ಯದಲ್ಲಿ. ಆದ್ದರಿಂದ ಲೋ ಜಿ ಐ ರೈಸ್ಗೆ ಬಹಳಷ್ಟು ಮಹತ್ವ ಬರ್ತಾ ಇದೆ. ಆಮೇಲೆ ಬೇರೆ ಬೇರೆ ಜೆರಮ್ ಪ್ಲಾಸಮ್ದಲ್ಲಿ ಅಂದರೆ ನಾವು ತಳಿಗಳಲ್ಲೂ ನಾವು ಅದನ್ನು ಟೆಸ್ಟ್ ಮಾಡಿ ಅದರಿಂದ ಏನು ಲೋ ಜಿ ಐ ಎಷ್ಟು ಬರ್ತದೆ, 50 ಇದನ್ನೋ, 55 ಇದನ್ನೋ, ಅಥವಾ 60 ಒಳಗಿದೇನೋ ಅನ್ನೋದ್ರ ಬಗ್ಗೆ ನಾವು ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ನಾವು ಎಲ್ಲರಿಗೂ ಒಂದು ಒಳ್ಳೆಯ ತಳಿಗಳನ್ನು ಕೊಡೋ ಇನ್ನೂ ನಮಗೆ ಆಶಾವಾದಿಗಳಾಗಿದ್ದೇವೆ. ಬೇಳೆಕಾಳುಗಳು, ಪ್ರೋಟೀನ್ ಅಂಶ ಹೆಚ್ಚಾಗಿರುವಂತಹ ಬೇಳೆಕಾಳುಗಳನ್ನು ಪ್ರದರ್ಶಿಸುವಂತಹ ಒಂದು ಮಳಿಗೆ ಇತ್ತು. ಅಲ್ಲಿ ಡಾಕ್ಟರ್ ಭರತ್ ಚಿಟ್ಟಿ ಅವರು ಮಾತನಾಡುತ್ತಾ, ಡಾಕ್ಟರ್ ಭರತ್ ಕುಮಾರ್ ಚಿಟ್ಟಿ ಅವರು ಮಾತನಾಡುತ್ತಾ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಚಿಟ್ಟಿ ಭರತ್ ಕುಮಾರ್ ಅಂತಂದು, ನಾನು ವಿಜ್ಞಾನಿಯಾಗಿ ASRPN ಚಿಕ್ಪಿ ವಿಜಯಪುರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಈ ಒಂದು ಸ್ಕೀಮ್ಲಿದ್ದ ಅಥವಾ ಯೋಜನೆಯಿಂದ ಹೊಸ ತಳಿಯಾದ DIBG 205 ಅಂತಂತಂದು ಈ ವರ್ಷ ಒಂದು ಬಿಡುಗಡೆ ಆಗುವಂತಹ ಒಂದು ಹಂತದಲ್ಲಿದೆ. ಸೊ ಈ ಒಂದು ತಳಿಯು ಬಂದ್ಬಿಟ್ಟು ಏನಂತಂದ್ರೆ ಮಷಿನ್ ಕಟಾವಿಗೆ ಸೂಕ್ತವಾದಂತಹ ತಳಿಯಾಗಿರುತ್ತದೆ, ಹಾಗೂ ಇದು ಏನಂತಂದ್ರೆ ನೀರಾವರಿ ಅಥವಾ ಹಾಗೂ ಮಳೆಯಾಶ್ರಿತದಲ್ಲಿ ಬೆಳೆಯಬಹುದು. ಈ ಒಂದು ನೀರಾವರಿಯಲ್ಲಿ ಬೆಳೆದಾಗಂತ ಸಮಯದಲ್ಲಿ ಸೊ ಈ ಒಂದು ತಳಿಯುವುದರಿಂದ 12 ಕ್ವಿಂಟಲ್ ವರೆಗೂ ಇಳುವರಿ ಕೊಡುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ಹಾಗೆಯೇ ನಮ್ಮಲ್ಲಿ ಏನಂತಂತಂದ್ರೆ ಈಗಾಗಲೇ ಬಿಡುಗಡೆ ಆದಂತಹ ತಳಿಗಳಾದಂತಹ BZD 111-1, JJ 11, ಜಾಕಿ, DBGV 204 ಅಂತಹ ತಳಿಗಳು ಈಗಾಗಲೇ ಏನು ಬೀಜ ಘಟಕದಲ್ಲಿ ಬೀಜಗಳು ಸಿಗ್ತಾ ಇದ್ದಾವೆ. ಈ BZD 111-1 ಸಹ ಏನಂತಂತಂದ್ರೆ ಅತ್ಯಂತ ಗುಣಮಟ್ಟವಾದ ತಳಿಯಾಗಿರುತ್ತದೆ, ಹಾಗೂ ದಪ್ಪ ಕಾಳನ್ನು ಹೊಂದಿರುತ್ತದೆ. ಇದು ಸಹ ನೀರಾವರಿಗೆ ಸೂಕ್ತವಾದಂತಹ ಒಂದು ತಳಿ ಆಗಿರುತ್ತದೆ. ಇಲ್ಲಿ ಬಹಳಷ್ಟು ಜನ ರೈತರು ಬಂದ್ರು, ರೈತರು ಇಲ್ಲಿಂದ ಏನ್ ಕಲ್ಕೊಂಡ್ರು? ಈ ರೀತಿ ನೀವು ಕಾಳುಗಳನ್ನೆಲ್ಲ ಡಿಸ್ಪ್ಲೇ ಇಟ್ಟಿದ್ದೀರಿ, ಬೇಳೆಕಾಳು ಅಂದ್ರೆ ಪ್ರೋಟೀನ್ ಹೆಚ್ಚಿರ್ತದ, ಹೀಗಾಗಿ ನಮ್ಮ ದೇಶದಲ್ಲಿ ಪ್ರೋಟೀನ್ ಕೊರತೆ ಬಹಳಷ್ಟು ಜನರಲ್ಲಿ ಕಂಡು ಬರ್ತದೆ. ಹೀಗಾಗಿ ನೀವು ಯಾವ ರೀತಿಯ ತಿಳುವಳಿಕೆಗಳನ್ನ ರೈತರಿಗೆ ಕೊಟ್ರಿ ಅನ್ನೋದನ್ನ ಹೇಳ್ತೀರಿ? ಈಗ ಪಲ್ಸ್ ನಲ್ಲಿ ಏನಿಲ್ಲ ಅಂತಂದ್ರೆ ಮಿನಿಮಮ್ 20% ಪ್ರೋಟೀನ್ ಇರ್ತದೆ. ವೆಜಿಟೇರಿಯನ್ ಗಳಿಗೆ ಸೂಕ್ತವಾದಂತ ಅಂತಂದ್ರೆ ಈ ಒಂದು ಕಡಲೆ ಬೀಜಗಳು ಏನಿರುತ್ತದೆ ಇದು ಅತ್ಯಂತ ಸೂಕ್ತವಾಗಿರುತ್ತದೆ. ಸೊ ಯಾರ್ಯಾರು ವೆಜಿಟೇರಿಯನ್ ಇದ್ದಾರೋ ಅವರು ಈ ಒಂದು ಕಡಲೆಯನ್ನು ತಾವು ಯೂಸ್ ಮಾಡಬಹುದು. ಸೊ ಎಲ್ಲ ಕಡಲೆಗಳು ಆಲ್ಮೋಸ್ಟ್ ಆಲ್ 20% ಆಫ್ ದ ಪ್ರೋಟೀನ್ ಹೊಂದಿರುತ್ತದೆ. ಅಂಕಿ ಸಂಖ್ಯೆಗಳ ಪ್ರಕಾರ ಸುಮಾರು 24 ಲಕ್ಷ ಜನ ಈ ಕೃಷಿ ಮೇಳದಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ಕೆಲವರ ಅಭಿಪ್ರಾಯಗಳನ್ನ ಈಗ ಕೇಳೋಣ. ಸರ್, ತಮ್ಮ ಹೆಸರು ಸಚಿನ್ ಮುಪ್ಪಲ್ಕುಪಾಟಿ ಅಂತ, ಹುಕ್ಕೇರಿಂದ ರೀ. ನಮ್ಗ ಕೃಷಿ ಮೇಳದಿಂದ ಹೊಸ ಹೊಸ ತಳಿಯ ಬಗ್ಗೆ ಒಂದ್ ಸ್ವಲ್ಪ ನಮ್ಗೆ ಮಾಹಿತಿ ಸಿಕ್ತರಿ. ನಾವ್ ಒಂದ್ ಸ್ವಲ್ಪ ಶುಗರ್ ಕೇನ ಜಾಸ್ತಿ ಬೆಳೆದ್ರು, ಕಬ್ಬು ಜಾಸ್ತಿ ಬೆಳಿತಾವ್ರಿ, ಆತ್ರ ಬೆಳೆದ್ರಿ. ನಾವ್ ನಮ್ದೊಂದು 12 ಎಕರೆ ಹೊಲ ಐತ್ರಿ ಸರ್, 12 ಎಕರೆದಲ್ಲಿ ಕಬ್ಬು ಬೆಳಿತಾವ್ರಿ. ಅದ ಇವು ಹೊಸ ಹೊಸ ವೆರೈಟಿ ಹುಳು ಸತ್ತೆ ಬಂದಿನ್ರಿ. ನಾ ಎಸ್ಎನ್ಕೆ ಕೆಲವೊಂದು ವೆರೈಟಿ ಅವ್ದನ್ನ ನಮ್ಮ ಹುಕ್ಕೇರಿ ಸಂಶೋಧನಾ ಕೇಂದ್ರದಿಂದ ತಗೊಂಡ್ರಿ, ಅವ್ದನ್ನ ಈ ವರ್ಷ ನಮ್ಮಲ್ಲಿ ಲಾವಣಿ ಮಾಡಿದವ್ರಿ. ಇಳುವರಿ ಚಲೋ ಬರ್ತೈತಿ ಅನ್ಸಾದೈತ್ರಿ. ಈಗ ಕಬ್ಬು ಫಸಲು ನೋಡಕ್ ಚಂದ ಕಾಣಿಸ್ತೈತ್ರಿ, ಇಳುವರಿನೂ ಜಾಸ್ತಿ ಬರ್ತೈತ್ರಿ. ಈ ಸರನು ನಾ ಸ್ವಲ್ಪ ಕೃಷಿ ಮೇಳದಲ್ಲಿ ಮತ್ತೆ ಯಾವ ತಳಿಗಳನ್ನ ಹೆಸರನ್ನ ಕಬ್ಬು ನೋಡಿದನ್ರಿ. ಆಮೇಲೆ ದಿನನಿತ್ಯ ಯೂಸ್ ಮಾಡೋ ಸಲಕರಣೆಗಳು ಇಟ್ಟಿದಾರ್ರಿ. ಅದರಿಂದನೂ ರೈತರಿಗೆ ಹೊರಗಿನಕಿತನೂ ಇಲ್ಲಿ ಕಡಿಮೆ ರೇಟ್ದಲ್ಲಿ ಸಿಗ್ತಾವ ಸ್ವಲ್ಪ ಅನಿಸ್ತೈತ್ರಿ. ನಾನು ಒಂದ್ 2-3 ಐಟಮ್ ತಗೊಂಡ್ರಿ ಸರ್, ಹೊರಗಿನಕಿತನ ಒಂದ್ 100 ರೂಪಾಯಿ ಕಡಿಮೆ ಅನಿಸ್ತೈತ್ರಿ ಸರ್. ಸರ್, ಈ ತರ ಕೃಷಿ ಮೇಳ ಪ್ರತಿಯೊಂದು ತಾಲೂಕದಾಗ ಆಗ್ಬೇಕು ಅನಿಸ್ತೈತ್ರಿ, ಅಂದ್ರೆ ಸ್ವಲ್ಪ ರೈತರಿಗೆ ದೂರ ಆಗ್ತೈತ್ರಿ. ಅದ ಆದ್ರೂ ಇಲ್ಲಿ ಬೆಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ನಡೀತೈತಿ ಅನ್ಸೈತ್ರಿ. ನನಗ ಚಲೋ ಸರ್. ನಮ್ಮ ಹೆಸರು ಬಸಪ್ಪ ಭೀಮಪ್ಪ ಚಲವಾದಿ ಅಂತೇಳಿ, ನಮ್ಮ ಹೆಸರು ಶಿರಗುಂಪಿ ಕೊಪ್ಪಳ ಡಿಸ್ಟ್ರಿಕ್ಟ್. ನಾವು ಸಾವಯವದಲ್ಲಿ ಇಲ್ಲಿ ತೋಟದಲ್ಲಿ ಎಲ್ಲಾ ರೀತಿ ಬೆಳೀತಾ ಇದ್ದೇವೆ. ಅದಕ್ಕಿಂತ ಮುಂಚೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆರ್ಗಾನಿಕ್ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಟ್ರೈನಿಂಗ್ ತಗೊಂಡು ಧಾರವಾಡದಲ್ಲಿ ನಾನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದಾಗ ಕಷ್ಟಗಳು ಬಹಳ ಬಂದವು. ಕಷ್ಟಗಳನ್ನು ಎದುರುಗೊಂಡದೆ ನಾನು ಪ್ರತಿಯೊಂದನ್ನು ಸವಾಲಾಗಿ ತೆಗೆದುಕೊಂಡು ಜೇನು ಸಾಗಾಣಿಕೆ, ಹೈನುಗಾರಿಕೆ, ಮೇಕೆ ಸಾಗಾಣಿಕೆ, ಮತ್ತೊಂದು ರೇಷ್ಮೆ ಸಾಗಾಣಿಕೆ ಕೂಡ ಇದೆ, ಎರೆಹುಳು ತೋಟ ಇದೆ. ಆಮೇಲೆ ನಾನು ಆರ್ಗಾನಿಕ್ ಇದಕ್ಕೆ ತರಕಾರಿಯನ್ನು ಬೆಳೀತಾ ಇದ್ದೇನೆ. ಇವತ್ತಿನ ಕೃಷಿ ಮೇಳ ಅಂದ್ರೆ ನಮಗೆ ರೈತರಿಗೆ ಹಬ್ಬ. ಇನ್ನಿಲ್ಲದ ಒಂದು ಬೇರೆ ಬೇರೆ ಬೇರೆಗಳನ್ನ ನೋಡಿಕೊಂಡು ನಾವು ಮತ್ತೆ ಮುಂದೆ ಬದಲಾವಣೆಯನ್ನು ಮಾಡಕ ಈ ಕೃಷಿ ಮೇಳ ತುಂಬಾ ಅವಶ್ಯಕವಾಗಿದೆ. ಇದರಿಂದ ನಾವು ಉಪಯೋಗ ತಗೋಬೇಕು. ರೈತರು ಪ್ರತಿಯೊಬ್ಬರು ಬಂದು ಇದನ್ನ ನೋಡಿ ಕಲಿತಕ್ಕಂತ ಪಾಠ ತುಂಬಾ ಇದೆ. ಇವತ್ತು ಪ್ರತಿಯೊಬ್ಬರು ಕೃಷಿ ವಿಶ್ವವಿದ್ಯಾಲಯದಿಂದನೇ ಜ್ಞಾನ ಪಡ್ಕೊಂಡ್ರು. ಈ ಶಿಕ್ಷಣ ಅನ್ನೋದೇನಿದೆಯಲ್ಲ ಬಹಳ ತುಂಬಾ ಇಂಪಾರ್ಟೆಂಟ್. ಶಿಕ್ಷಣ ಪಡ್ಕೊಂಡು ಕೃಷಿ ಮಾಡಿದ್ರೆ ನಮ್ಮ ದೇಶ ಪ್ರಗತಿ ಹೊಂದುತ್ತದೆ. ನಮ್ಮ ದೇಶದ ಜೊತೆಗೆ ನಮ್ಮ ಮನೆತನ, ನಮ್ಮ ಕುಟುಂಬ, ನಮ್ಮ ಆರೋಗ್ಯದಲ್ಲಿ ಒಳ್ಳೆ ಆಕ್ಟಿವಿಟೀಸ್ ಆಗಿರ್ತೀವಿ. ಈ ಶಿಕ್ಷಣ ಮುಖ್ಯವಾಗಿ ಕೃಷಿಗೆ ಅವಲಂಬಿಸಬೇಕು. ಈಗ ಏನಂದ್ರೆ ಶಿಕ್ಷಣವಂತರಾಗಿ ಬೇರೆ ದೇಶಗಳಲ್ಲಿ ಹೋಗಿ ಅಲ್ಲೇ ಇದ್ಕೊಂಡು ಜೀವನ ಮಾಡಿ ಇಲ್ಲಿ ತಂದೆ ತಾಯಿಗಳನ್ನ ಇಲ್ಲೇ ಬಿಟ್ಟು ಅವ್ರಿಗೇನಪ್ಪ ದುಡ್ಡು ಹಾಕ್ತಾ ಇದಾರ. ನಾವು ಇಲ್ಲಿ ಕೃಷಿ ಮಾಡಿ ಅದೇ ಅಲ್ಲಿ ಪಡಿತಕ್ಕಂತ ದುಡ್ಡನ್ನ ಇಲ್ಲೇ ಕೃಷಿಯಲ್ಲಿ ಆದಾಯ ತಗೊಂಡು ನಮ್ಮ ತಂದೆ ತಾಯಿ ಜೊತೆಗೆ ಕಣ್ಣ ಮುಂದೆ ಇದ್ಕೊಂಡು ನಮ್ಗೆ ದೇವ್ರ ತರ ಇದ್ದಂಗ ಅವ್ರು ಮುಂದೆ ಇದ್ಕೊಂಡು ನಾವು ಬದುಕನ್ನ ಮಾಡಿದ್ರೆ ತುಂಬಾ ತುಂಬಾ ತುಂಬಾ ಉಪಕಾರಿ ಆಗುತ್ತದೆ ಈ ಕೃಷಿ. ಒಟ್ಟಾರೆಯಾಗಿ ಕೃಷಿ ಮೇಳದಲ್ಲಿ ರೈತರು ಬಹಳಷ್ಟನ್ನ ಕಲ್ತ್ಕೊಂಡ್ರು. ಕೃಷಿಕ ಬಂಧುಗಳು ಈ ಕೃಷಿ ಮೇಳದಲ್ಲಿ ಕಲಿತಂತಹ ಜ್ಞಾನವನ್ನ ತೆಗೆದುಕೊಂಡು ಹೋಗಿ ರೈತ ಬಾಂಧವರು ತಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡು ಉತ್ತಮ ಬೆಳೆಗಳನ್ನ ಬೆಳೆದು ತಮ್ಮ ಜೀವನವನ್ನ ನಮ್ಮ ದೇಶವನ್ನ ಸಮೃದ್ಧಗೊಳಿಸ್ತಾರ ಅಂತ ಆಶಿಸೋಣ.

ಕೆರಿಯ ಮಾಯದ ಹೊಳಿಯ ಬಂತಲ್ಲ ಮದಗ ಮಸೂರ ಕೆರಿಯ ಮಾಯದ ಹೊಳಿಯ ಬಂತಲ್ಲ ನೆನಿಯಾಕಿ ನೆನಿ ಗಡಲಿ ಗೊನಿಯ ಬಾಳಿ ಹಣ್ಣ ನೆನಿಯಾಕಿ ನೆನಿ ಗಡಲಿ ಗೊನಿಯ ಬಾಳಿ ಹಣ್ಣ ಲಘು ಮಾಡಿ ಉಡಿಯ ತುಂಬಾರಂದೆ ನಾವು ನಿಂದ್ರಂಗಿಲ್ಲ ಮದಗ ಮಾಸೂರ ಕೆರಿಯ ಮಾಯದ ಹೊಳಿಯ ಬಂತಲ್ಲ ಮದಗ ಮಾಸೂರ ಕೆರಿಯ ಮಾಯದ ಹೊಳಿಯ ಬಂತಲ್ಲ ಚೀಟಿ ಜೋಳದ ಬಾಣ ಏಳನೂರ ಕುರಿ